ಸಣ್ಣ ಪುಟ್ಟ ಕೆಲಸ ಮಾಡ್ಕೋ ಅಂತ ಬೆಳೆದಿದ್ರಿ, ಅದು ಅನುಭವ ಹೇಗಿತ್ತವ ನಿಮ್ಮ ತಂದೆಯವ್ರ ಜೊತೆ? ಅದೆಲ್ಲ ನಮ್ಮ ತಂದೆಯವರು ಮಾಡ್ತಾ ಇರೋ ಕೃಷಿಯನ್ನು ನೋಡಿ ನಾವು ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ವೀಕಿರೋದ್ರಿಂದ ಕೃಷಿಗೆ ಮುಂದೂಡಿದ್ದೀವಿ. ಈ ಭೂಮಿಯಲ್ಲಿ ನಾವು ಬೆಳೆದಿರೋ ನಮ್ಮ ಭೂಮಿ ತಾಯಿನೇ ಒಂದು ನಮಗೆ ಶ್ರೀರಕ್ಷೆ ಅಂತ ತಿಳ್ಕೊಂಡು ಈಗ ಕೃಷಿಯೇ ಮುಂದುವರಿಸಿದ್ದೀವಿ. ಚಿಕ್ಕ ಹುಡುಗರಾಗಿದ್ದರಿಂದ ತಂದೆ ಜೊತೆಗೆ ಕೆಲಸ ಮಾಡಿ ಅದರ ಬಗ್ಗೆ ಸ್ವಲ್ಪ ತಿಳ್ಕೊಂಡಿದ್ದೀವಿ, ಇವಾಗೂ ಅದರನ್ನೇ ಮುಂದುವರಿಸಿದ್ದೀವಿ. ಶಾಲೆಗೆ ಹೋಗುವಾಗ ಕೃಷಿಯಲ್ಲಿ ತೊಡಗಿಸ್ಕೊಂಡಿದ್ರೆ? ಹೌದು, ತೊಡಗಿಸಿದ್ದೀವಿ. ನಾವು ಗದ್ದೆ ಕುಯ್ಯೋದು ಮತ್ತು ಗದ್ದೆ ನೆಡುವುದು, ಗದ್ದೆ ಹೂ ಹೂಡುವುದು, ತಂದೆಯವ್ರ ಜೊತೆ ಗದ್ದೆ ಹೂಡೋದು ನಮ್ಮ ಒಂಥರ ಹವ್ಯಾಸ ಆಗಿತ್ತು. ಅವಾಗ ಸಂಭ್ರಮ ಒಂಥರ ಖುಷಿ. ಅದರಿಂದನೇ ನಾವು ಕೃಷಿಗೂ ಸ್ವಲ್ಪ ಒತ್ತು ಕೊಟ್ಟಿವಿ. ಆವಾಗಲೇ ಮನೆಯಲ್ಲೂ ಕೃಷಿ ಮಾಡೋಕ್ಕೆ ನಮ್ಮ ಕರ್ಕೊಂಡೇ ಹೋಗ್ತಾಯಿದ್ರು. ಶಾಲೆ ರಜೆ ಮಾಡಿ ನಾವು ಗದ್ದೆ ನೆಟ್ಟಿ ಇಂಥದ್ದೆಲ್ಲ ಬಂದರೆ ರಜೆ ಮಾಡಿ ಹೋಗ್ತಾ ಇದ್ದೀವಿ. ಇದು ಏನು ಖುಷಿ ಇತ್ತು ಅಲ್ಲಿ? ಅಲ್ಲಿ ಖುಷಿ ಆವಾಗ ತುಂಬ ಖುಷಿ ಯಾವುದು ಕೃಷಿ ಮಾಡೋದು ಅಂದರೆ ಮಣ್ಣಲ್ಲಿ ನೀರಲ್ಲಿ ಆಟ ಆಡೋದು, ಆಟ ಆಡ್ತಾ ಆಟ ಆಡ್ತಾ ಕೆಲಸ ಮಾಡೋದು. ಈಗ ಗದ್ದೆ ನೆಟ್ಟಿ ಅಂದ್ರೆ ಅದೇನೋ ಒಂದು ಮನೆಯಲ್ಲಿ ಒಂಥರ ಸಂಭ್ರಮ. ಆ ಸಂಭ್ರಮನೇ ಮುಂದೆ ನಡೆಸ್ಕೊಂಡು ಬಂದಿದ್ದೀವಿ ಈಗ. ಹೌದು, ಗದ್ದೆ ನಾಟಿ ಮಾಡೋದು ಒಂದು ಮನೆಯಲ್ಲಿ ಸಂಭ್ರಮನೇ. ನಾವು ಎಕ್ಸಾಮ್ ಇದ್ದಾಗೆಲ್ಲ ತಂದೆಯವ್ರ ಹತ್ರ ಹೇಳ್ತೀವಿ, ಇದು ಗದ್ದೆ ನೆಟ್ಟಿ ಮಾತ್ರ ಇವಾಗ ಇಡ್ಬೇಡಿ, ಇದೊಂದು ಸ್ವಲ್ಪ ದಿನ ಮುಂದೋಡಿ ಅಂತ. ಹಂಗ್ ಮಾಡ್ತಿದ್ರ? ಹಂಗ್ ಮಾಡ್ತೀವಿ. ಖಂಡಿತ. ಬೇರೆಯವರು ಇರ್ತಿದ್ರ ನಿಮ್ ಮನೆಯವರು ಅಷ್ಟೇ ನಾಟಿ ಮಾಡ್ತಿದ್ರ? ಇಲ್ಲ, ನಾವು ಬೇರೆಯವರು ಮೈಯಾಳ ಅಂತ ಕರ್ಕೊಳ್ತೀವಿ. ಗದ್ದೆ ನೆಟ್ಟಿ ಮಾತ್ರ ಗದ್ದೆ ಎಲ್ಲ ನಾವು ಅಗೆ ಎಲ್ಲ ಹಾಕ್ಬೇಕಾದ್ರೆ ನಾನು ನಮ್ಮ ತಂದೆಯರೇ. ನಾನು ಸುಮಾರು 7ನೇ ಕ್ಲಾಸ್ ಮುಗಿದ ತಕ್ಷಣ ನಾನು ಅವ್ರ ಜೊತೆ ತಂದೆಯ ಜೊತೆಗೆ ಗದ್ದೆ ಹಾಳಿ ಕಡಿಯೋದು ಅಂತಾರೆ ನಮ್ಮ ಕಡೆ. ಗದ್ದೆ ಹಾಳಿ ಕಡಿಯೋಕೆ ಇದಕ್ಕೆಲ್ಲ ನಮ್ಮ ತಂದೆಯ ಜೊತೆ ನಾನು ಹೋಗ್ತಾ ಇದ್ದೆ. ನಮ್ಮ ಮನೆಯಲ್ಲಿ ನಾವೇ ಮಾಡ್ತೀವಿ. ನಮ್ದು ಒಂದು 10 ಗುಂಟೆ ಗದ್ದೆ ಇದೆ, 10 ಗುಂಟೆಯಲ್ಲೇ ನಾವು ಮಾಡ್ತಾ ಇದ್ದೀವಿ. ಹೌದು. ಅವಾಗ ನಿಮ್ಗೆ ವಯಸ್ಸು ಎಷ್ಟು? 7ನೇ ಕ್ಲಾಸ್ ಅಂದ್ರೆ ಒಂದು 14ನೇ ವಯಸ್ಸಿನಿಂದನೇ ನಾವು ಕೃಷಿಗೆ ಇಳಿದಿದ್ದು. ಅವಾಗ ನೀವೇನ್ ಮಾಡ್ತಿದ್ರಿ? ನಿಮ್ಮ ಅಪ್ಪ ಅವ್ರು ಗದ್ದೆ ಕಡಿತಿದ್ರು, ನಿಮ್ಗೆ ಅಕ್ಕಿತ್ತ? ನಮ್ಗೆ ಕೆತ್ತ ಇದ್ದ ನಮಗೂ ಸಣ್ಣ ಗುದ್ಲಿ ಮಾಡ್ಕೊಡ್ತಿದ್ರು ತಂದೆಯವರು, ನೀವು ಮಾಡಿ ಅಂತ. ನಮ್ಗೆ ಅವಾಗಿಂದ ಪ್ರೋತ್ಸಾಹ ಮಾಡಿದ್ದಾರೆ ತಂದೆ ತಾಯಿಯವರು, ತುಂಬಾ ಪ್ರೋತ್ಸಾಹ ಮಾಡಿದ್ದಾರೆ. ಅದನ್ನ ಯಾಕೆ ಹಂಗ್ ಮಾಡ್ಬೇಕು ಅದನ್ನಂತ ಹೇಳಿದ್ರ? ಯಾಕೆ ಮಾಡ್ಬೇಕು, ಯಾಕೆ ಹಿಂಗ್ ಮಾಡ್ಬೇಕು, ಈ ತರ ಹಾಳಿ ಕುಚ್ಚಿ ಇದು ಮಾಡಿದ್ರೆ ಅದು ಮುಂದೆ ಹುಲ್ಲು ಬೆಳೆಯಲ್ಲ ಗದ್ದೆಗೆ, ಅದೊಂದು ಇದಾಗತ್ತೆ ಅಂತ ಹೇಳಿ ಅದ್ರ ಬಗ್ಗೆ ಎಲ್ಲ ತಿಳಿಸಿ ಹೇಳಿ ಮಾಡ್ಕೊಟ್ಟಿದ್ದಾರೆ. ಯಾಕೆ ಮುಂದೆ ಅವ್ರ ಪೀಳಿಗೆ ನಾವು ಮುಂದೆ ನಡ್ಸ್ಕೊಂಡು ಬರಲಿ ಅನ್ನೋಕ್ಕೋಸ್ಕರ ಹೇಳ್ಕೊಟ್ಟಿರ್ಬೇಕು. ಮತ್ತೆ 10 ಗುಂಟೆ ಅದನ್ನೆಲ್ಲಾನು ಆ ರೀತಿ ಹಾಳಿ ಕೊಚ್ಚು ಮಾಡೋದು ಎಷ್ಟು ದಿನ ಹಿಡಿತಿತ್ತು ಸರ್? ಅದು ನಾನು ನಮ್ಮ ತಂದೆಯವರು ಇಬ್ಬರೇ ಆದರೆ 4 ದಿನ ಅಥವಾ 5 ದಿನ ಬೇಕು. ಆಳು ತಗೊಂಡು ಮಾಡ್ತಿತ್ತು ಒಂದೊಂದು ಟೈಮು, ಆಳು ತಗೊಂಡಾಗ 2 ದಿನ. ಆ ನಂತರ ನೀರು ಬಿಟ್ಟು ಅದನ್ನ ಸ್ವಲ್ಪ ಇದು ಮಾಡಿ, ನಮ್ದು ನೀರಾವರಿ ಜಾಗನೇ ನಮ್ದು, ಇದ್ರ ಜಾಗ ಅಂತಾರೆ ಜೌಳು ಗದ್ದೆ ಅಂತಾರೆ. 2 ಬೆಳೆ ಬರುತ್ತೆ, ಕಾರು ಮತ್ತೆ ನಾಟಿ, 2 ಬೆಳೆ ಬರುತ್ತೆ ಜೌಳು ಗದ್ದೆ. ಆ ಗದ್ದೆಲ್ಲೇ ನಾವು ಬೆಳೆತಿದ್ದೇವೆ. ಇವಾಗ 2 ಬೆಳೆ ಮಾಡ್ತಾನೆ ಇದೀವಿ, ಇವತ್ತಿಗೂ ಮಾಡ್ತಾ ಇದೀವಿ. ಮತ್ತೆ ಇರುದು 1 ಎಕರೆ ನಿಮ್ದು ಜಮೀನು? ಜಮೀನು 10 ಗುಂಟೆ ಒಳಗೆ ಗದ್ದೆ ನಾಟಿ ಮಾಡ್ತಾರೆ. ಗದ್ದೆ ಸಪರೇಟ್ ಇದೆ ಅದು. ಅದು ಆದ್ರೆ ಅದು ಮಾಲೀಕೆ ಅಲ್ಲ, ಈ ಗೌರ್ಮೆಂಟ್ ಸರ್ಕಾರ ಅಂತ ಹೇಳಿ ಒತ್ತುವರಿ ಜಾಗ ಆಗಿದೆ. ನಮ್ಮ ಅಜ್ಜವ್ರ ಕಾಲದಲ್ಲಿ ಮಾಡಿದ್ದಂತ ಜಾಗ ಅದು. ಅಜ್ಜವ್ರ ಇಂದು ನಮ್ಮ ಹೆಸರಿ ಮಾಡಿಲ್ಲ, ಅದು ಹಾಗಿಲ್ಲ. ಅದು ಆ ಜಾಗದಲ್ಲಿ ಗದ್ದೆ ನಾಟಿ ಮಾಡ್ತಾ ಇದ್ವಿ. ಹೌದಾ? ಅಷ್ಟು ಮನೆಗೆ ಸಾಕಾಗುತ್ತಾ 10 ಗುಂಟೆ? ನಮ್ಗೆ ಭತ್ತ ಸಾಕಾಗತ್ತೆ ಸರ್. ಭತ್ತ ಎಲ್ಲ ಎಷ್ಟಾಗುತ್ತೆ ಅದ್ರಲ್ಲಿ? 15 ಚೀಲ, 12 ಅಥವಾ 15 ಚೀಲ ಆಗುತ್ತೆ. ಆದರೆ ನಮ್ದು ಗದ್ದೆ ಜೌಳ ಆಗಿದ್ದಕ್ಕಾಗಿ ಒಂದು ಬೆಳೆ ಜಾಸ್ತಿ ಒಂದು ಬೆಳೆ ಕಡಿಮೆ ಅಂತ ಭಾವಿಸಿ. ಯಾವ್ದು ಜಾಸ್ತಿ ಯಾವ್ದು ಕಡಿಮೆ? ಕಾರ್ ಜಾಸ್ತಿ ಬರುತ್ತೆ ಇದ್ರ ಸೀಸನ್ ಅಲ್ಲಿ, ಸ್ವಲ್ಪ ಕಡಿಮೆ ಬರುತ್ತೆ ಮಳೆಗಾಲದಲ್ಲಿ. ಅಂದ್ರೆ ಮತ್ತೆ ಪ್ರಾಣಿಗಳ ಕಾಟ, ಏನು ಕಾಡು ಪ್ರದೇಶ, ಹಂದಿಗಳ ಕಾಟ ಜಾಸ್ತಿ ಊರ್ ಕಡೆ, ಹಂದಿಗಳ ಕಾಟ. ಭತ್ತ ಬಂದ್ಬಿಡ್ತಿದ್ದೆ, ಭತ್ತಕ್ಕೆ ಬಂದಿರುತ್ತೆ ಕರೆಕ್ಟ್ ಟೈಮ್. ಭತ್ತಕ್ಕೆ ನವಿಲು ಮತ್ತೆ ಹಂದಿ ಎರಡು ಟೈಮ್ದ ಪ್ರಾಣಿಗಳು. ನಾವೇನು ಪ್ರಾಣಿಗಳು ಬೇಕು, ಎಲ್ಲದೂ ಬೇಕು, ಪರಿಸರ ಅಂದ್ಮೇಲೆ ಎಲ್ಲದೂ ಇರ್ಬೇಕಾಗತ್ತೆ. ಅದಕ್ಕೂ ನಾವು ಏನು ಮಾಡೋಕ್ಕಾಗಲ್ಲ. ಆದ್ರೂ ಹಂದಿ ಕಾಯ್ತಿದ್ರ? ಹಂದಿ ರಾತ್ರಿ ಕಾಯ್ತಿದ್ರು ನಮ್ಮ ತಂದೆಯವರು. ಈಗೆಲ್ಲ ನಾವು ಕಾಯ್ತಾ ಇಲ್ಲ, ಬೇಲಿ ಹಾಕಿಬಿಟ್ಟಿದೀವಿ. ಈಗ ಬರಲ್ಲ, ಇವಾಗ ಕಲ್ಲಿನ ಕಟ್ಟನೆ ಕಟ್ಟಿದೀವಿ. ಈಗ ಒಂದು 2-3 ವರ್ಷ ಆಯ್ತು, ಈ ಯಾರ ಮನೆ ಗದ್ದೆಗೂ ಬರಲ್ಲ. ನಾವು ದೊಡ್ಡಪ್ಪ ಚಿಕ್ಕಬ್ದಿರ 6 ಜನ ನಾವು. ಎಲ್ಲರೂ ಕೂಡ ಇದ್ರಿ ಈಗ? ಇಲ್ಲ ಇಲ್ಲ ಇಲ್ಲ, ಸಪ್ರೇಟ್ ಇದೆ. ಮತ್ತೆ ತೋಟ ಮಾಡ್ತಾ ಇದ್ರಿ? ತೋಟ ಮಾಡ್ತಾ ಇದೀವಿ, ಸಾವಯವ ಗೊಬ್ಬರ ಹಾಕಿ ಮಾಡ್ತಾ ಇದೀವಿ. ಹೇಳಿ ತೋಟದಲ್ಲಿ ಹೆಂಗ ಏನೇನ್ ಬೆಳೆ? ತೋಟದಲ್ಲಿ ಅಡಿಕೆ ಬೆಳಿತೀವಿ, ಮೆಣಸು ಬೆಳಿತೀವಿ, ಹಾಗೆ ಅದ್ರ ಜೊತೆಗೆ ಬಾಳೆ ಬೆಳಿತೀವಿ. ಬಾಳೆ ನಮ್ಗೆ ತಕ್ಕ ಮಟ್ಟಿಗೆ ಎಷ್ಟು ಬೇಕು ನಮ್ಮ ಮನೆ ಬಾಳಕಿಗೆ ಅಂತ ಹೆಚ್ಚಾದ್ರೆ ಅದನ್ನ ಮಾರಾಟ ಕೊಡ್ತೀವಿ, ಬಿಟ್ಟರೆ ನಮಗೆ ಬೇಕಾದಷ್ಟು ಬಾಳೆ ಮಾತ್ರ ಬೆಳಿತೀವಿ. ಅಡಿಕೆ, ಕಾಳುಮೆಣಸು ಬೆಳಿತೀವಿ. 2 ವರ್ಷಕ್ಕೊಮ್ಮೆ ಗೊಬ್ಬರ ಹಾಕ್ತೀವಿ. ಅದಕ್ಕೆ ಒಂದು ಕಲ್ಲಿ ಲೆಕ್ಕದಲ್ಲಿ ನಮ್ಮ ಕಡೆ ಕಲ್ಲಿ ಅಂತಾರೆ, ಕೆಲವು ಗಟ್ಟಿ ಕೆಳಗಡೆ ಚೂಳಿ ಅಂತಾರೆ ಅದಕ್ಕೆ. ಅದರಲ್ಲಿ 2 ವರ್ಷಕ್ಕೊಂದ್ಸರಿ ಒಂದು ಬುಟ್ಟಿ ಇದಾಕ್ತೀವಿ, ಒಂದು ಕಲ್ಲಿಯ ಗೊಬ್ಬರನ. ಅಕಸ್ಮಾತ್ ಇದು ಇವಾಗ ಗ್ರೀನ್ ಗೋಲ್ಡ್ ಅಂತ ಗೊಬ್ಬರ ಬಂದಿದೆ ಸರ್ಕಾರಿ ಗೊಬ್ಬರ, ಅದು 2 ವರ್ಷಕ್ಕೊಂದ್ಸಲಿ ಹಾಕ್ತಾ ಇದೀವಿ. ಅದ್ರೂ 1 ವರ್ಷ ಈ ವರ್ಷ ಗೊಬ್ಬರ ಹಾಕ್ತಾರೆ, ನೆಕ್ಸ್ಟ್ ವರ್ಷ ಆ ಗೊಬ್ಬರ ಹಾಕೋದು. ಅದು ಈ ಮರ ಎಲ್ಲ ವೀಕ್ ಆಗಬಾರ್ದು, ಮರ ಸ್ಟ್ರೆಂತ್ ಆಗಿರ್ಬೇಕಂತ ಹಾಕ್ತಾ ಇದೀವಿ. ಅಂದ್ರೆ ನೀವು ಹಾಕೋ ಕೊಟ್ಟಿಗೆ ಗೊಬ್ಬರ ಸಾಕಾಗಲ್ಲ, ಗ್ರೀನ್ ಗೋಲ್ಡ್ ಹಾಕ್ಲೇಬೇಕು ಅನ್ಸುತ್ತ? ಹಾಕ್ಲೇಬೇಕಂತ ಏನಿಲ್ಲ ಸರ್, ಈಗ ಕೃಷಿ ಮುಂದುವರೆದಂಗೆ ಈಗ ಅದ್ರ ನಾವು ಒಂದು ಮುಂದುವರಿಸ್ತಾ ಹೋಗ್ಬೇಕಾಗತ್ತೆ. ಮುಂದಿನ ಪೀಳಿಗೆ ನಾವು ಒಂದು ಸ್ವಲ್ಪ ಕಲ್ತಂಗ ಆಗುತ್ತೆ. ಬರೀ ನಮ್ಮ ತಂದೆಯವರು ಬರೀ ಕೊಟ್ಟಿಗೆ ಗೊಬ್ಬರನೇ ಹಾಕ್ತಾ ಇದ್ರು, ಈಗ ನಾವು ಬೇರೆ ಗೊಬ್ಬರ ಹಾಕಿ ಒಂದು ಇದು ನೋಡೋಣ ಅಂತ ಹಾಕಿದ್ದೀವಿ. ಈಗ 1 ವರ್ಷ ಆಯ್ತು, 2 ವರ್ಷ ಆಯ್ತು, ಅಡ್ಡಿಲ್ಲ, ಪರವಾಗಿಲ್ಲ, ಬೆಳೆ ಚೆನ್ನಾಗಿದೆ. ಎಷ್ಟು ವರ್ಷದ ಬೆಳೆ ಅದು? ನಮ್ಮ ಕಡೆ 5 ವರ್ಷ ಸರ್, 5 ವರ್ಷ ನಮ್ಮ ಕಡೆ ಬೆಳೆ, 5 ವರ್ಷ ನಂತರ ಬೆಳೆ ಚೆನ್ನಾಗಿ ಬರುತ್ತೆ. ಕೇಳು, ಈಗ ನಮ್ಮ ಸೈಡ್ ಎಲ್ಲ ಈ ಗದ್ದೆ ಜೌಳು ಗದ್ದೆಯಲ್ಲಿ ಅಡಿಕೆ ಸಸಿ ಎಲ್ಲ ನೆಟ್ಟಿದ್ದಾರೆ. ಅದು ಬರೀ ಜೌಳು ಗದ್ದೆಯಲ್ಲಿ ಹಾಕ್ತಾರೆ ಆಗಲ್ಲ, 5 ಫುಟ್ ಮಣ್ಣು ತುಂಬಿ ನೆಟ್ಟರೆ 100% ತೋಟ ಚೆನ್ನಾಗಾಗುತ್ತೆ ಅನ್ನೋದು ನನ್ನ ಅನುಭವ. ಮತ್ತು ನಾವು ಮಾಡಿದ್ದೀವಿ, ನಾನು 6 ವರ್ಷದಲ್ಲಿ ನಾನು ಮಾಡಿದ್ದೀನಿ ಆ ತೋಟನ, 6 ವರ್ಷದಲ್ಲಿ ಜೌಳು ಗದ್ದೆಯಲ್ಲಿ ತೋಟ ಮಾಡಿ. ಎಷ್ಟು 1 ಎಕರೆ? ಒಂದು ಎಕರೆ ಮಾಡಿಲ್ಲ, ಬರೀ 1-7 ಗುಂಟೆ ಮಾಡಿದ್ದೀನಿ ಅಡಿಕೆ. ಅಡಿಕೆನ ಚೆನ್ನಾಗಿ ಬೆಳೆ ಬಂದಿದೆ, ಅದಕ್ಕೆ 5 ಫುಟ್ ಮಣ್ಣು ಒಯ್ದಿದ್ದೀನಿ ಆ ಜೌಳು ಗದ್ದೆಗೆ. ಮತ್ತೆ ಕೊಡಕೆ ಗೊಬ್ಬರನೇ, ಬೇರೆ ಯಾವ ಗೊಬ್ಬರನೂ ಮುಟ್ಸಿಲ್ಲ, ಮಾಡಿದ್ದೀನಿ. ಅಷ್ಟು ಮಣ್ಣು ಎಲ್ಲಿ ಸಿಕ್ತು ನಿಮಗೆ? ಮಣ್ಣಿದೆ ಸರ್, ನಮ್ಮಲ್ಲಿ ಇದೆ ಮಣ್ಣಿದೆ, ದರೆ ಮಣ್ಣಿದೆ ಮನೆ ಹಿಂದ್ಗಡೆ. ಅಂದ್ರೆ 7 ಗುಂಟೆಗೆ ಪೂರ್ತಿ 5 ಫುಟ್ ಇದು ಮಾಡಿದ್ದು ಮಣ್ಣು ಇದ್ದು. ಬರೀ ಗದ್ದೆಲ್ಲೇ ನೆಡ್ತಾರೆ ಈಗ ನಮ್ ಕಡೆ, ನಮ್ಮ ದೊಡ್ಡಪ್ಪ ಚಿಕ್ಕಪ್ಪದಿರೆಲ್ಲ ಮಾಡಿದ್ದಾರೆ. ಅದೊಂದು 7 ವರ್ಷ ಗಿಡ ದೊಡ್ಡಕ್ಕಾಗುತ್ತೆ, 1-2 ಬೆಳೆ ಸಿಗುತ್ತೆ ಅಷ್ಟೇ, ಕಡೆಗೆ ಮರ ಕೋಚ್ ಆಗ್ಬಿಡುತ್ತೆ ಸರ್. ಅದು ಸರ್ಕಾರಿ ಗೊಬ್ಬರ ಹಾಕಿ ಬೆಳೆಸ್ತಾರೆ ಈಗ ಕೆಲವು ಜನ, ಫುಲ್ ಸರ್ಕಾರಿ ಗೊಬ್ಬರದ ಮೇಲೆ, ಕೊಟ್ಟಿಗೆ ಗೊಬ್ಬರನೇ ಬೆಳೆಸಲ್ಲ. ಆಕಳು ಸಾಕ್ಬೇಕಂದ್ರೆ ಈಗಿನ ಜನಕ್ಕೆ ಸ್ವಲ್ಪ ಇದು ಆಲೇಶಿ, ಏನಿದ್ರು ಗೌರ್ಮೆಂಟ್ ಗೊಬ್ಬರ ಸಿಕ್ಕತ್ತೆ ನಮ್ಗೆ ಯಾಕೆ ಅಂತ. ಮತ್ತೆ ಅಡಿಕೆ ಒಳಗೆ ಕಾಳುಮೆಣಸು ಬಾಳೆ, ಕಾಳುಮೆಣಸು ಬಾಳೆ 7 ಗುಂಟೆ. 7 ಗುಂಟೆ ನಾವು ತುಂಬಿರೋದು ಈಗ, ಮೊದ್ಲೇ 17 ಗುಂಟೆ. ಒಟ್ಟು ನಿಮ್ಮ ಜಮೀನು ಎಷ್ಟಿದೆ, ಯಾವ್ಯಾವ ಬೆಳೆ ಹೇಳಿ? 1 ಎಕರೆ ತೋಟ ಇದೆ, 7 ಗುಂಟೆ ಒತ್ತುವರಿ ಜಾಗ ಇದು, ಮತ್ತೆ 10 ಗುಂಟೆ ಗದ್ದೆ. 1 ಎಕರೆ ತೋಟದಲ್ಲಿ ಏನೇನು ಬೆಳೆದು? 1 ಎಕರೆ ತೋಟದಲ್ಲಿ ಅಡಿಕೆ, ಮೆಣಸಿನಕಾಳು, ಮತ್ತೆ ಬಾಳೆ ಬೆಳೆದಿದೆ. ಅದು ಬೇರೆ ಕಡೆ ಇದೆಯಾ? ಅದು ಬೇರೆ ಕಡೆ ಇದೆ. ಅಲ್ಲಿ ನೀರು ಮಣ್ಣು ತುಂಬುವ ಅವಶ್ಯಕತೆ ಇಲ್ಲ? ಅಲ್ಲೇನು ಮಣ್ಣು ತುಂಬುವ ಅವಶ್ಯಕತೆ ಇಲ್ಲ. ನಮ್ಮ ಅಜ್ಜರ ಕಾಲದಲ್ಲಿ ಮಾಡಿದಂತ ತೋಟ, ಅದನ್ನೇ 1 ವರ್ಷದಿಂದ ಹೋಗ್ತಾ ಇದೀವಿ. 2 ವರ್ಷಕ್ಕೊಂದ್ಸಲಿ ಸೊಪ್ಪು ಗೊಬ್ಬರ ಅಂತ ಮಾಡ್ತೀವಿ, ಅದೇ ಗೊಬ್ಬರ ಹಾಕಿ ಅದ್ರಮೇಲೆ ಸೊಪ್ಪು ಮುಚ್ಚುತ್ತೀವಿ, ಹಸಿ ಸೊಪ್ಪು ಅಥವಾ ಒಣ ಸೊಪ್ಪು. ಯಾಕೆ ಅಂದ್ರೆ ಮಣ್ಣು ಸವಕಳಿ ಬರಬಾರ್ದು, ಮಣ್ಣು ತೇಲ್ಕೊಂಡು ಹೋಗಬಾರ್ದು, ಬುಡ ಚೆನ್ನಾಗಿರ್ಬೇಕಂತ. 2 ವರ್ಷಕ್ಕೊಂದ್ಸಲಿ ಬುಡ ರಿಂಗ್ ಮಾಡ್ತೀವಿ, ಇಲ್ಲಾಂದ್ರೆ ಅದಕ್ಕೆ ಮಣ್ಣು ಒಯ್ತೀವಿ, ಹಾಸ್ ಮಣ್ಣು ಅಂತಾರೆ ನಮ್ಮ ಕಡೆ, ಹಾಸ್ ಮಣ್ಣು ಒಯ್ದುಬಿಟ್ಟು ಅದನ್ನ ಅಲ್ಲಿ ಮುಚ್ಚುತ್ತೀವಿ. ಆ ಗೊಬ್ಬರ ಎಲ್ಲೂ ಹೋಗಲ್ಲ, 2 ವರ್ಷನೂ ಅದು ಮಣ್ಣು ತಿನ್ನುತ್ತೆ ಆ ಗೊಬ್ಬರನ. ಆ ಗೊಬ್ಬರ ತಿಂದಿದ್ದಾಗ ಗೊತ್ತಾಗುತ್ತೆ, 2 ವರ್ಷದ ಫುಲ್ ಲಡ್ ಆಗಿರುತ್ತೆ ಅದ್ರ ಗೊತ್ತಾಗುತ್ತೆ. ಮಣ್ಣಲ್ಲಿ ಬೆರ್ತು ಬಿಡುತ್ತೆ, ಮಣ್ಣಲ್ಲಿ ಬೆರ್ತು ಬಿಡುತ್ತೆ 2 ವರ್ಷ ಅಷ್ಟೇ ಅದು. ಮತ್ತೆ ಅದಕ್ಕೆ ಮತ್ತೆ ಅದನ್ನೇ ಮಾಡಬೇಕಾಗತ್ತೆ. 2 ವರ್ಷಕ್ಕೊಂದ್ಸಲ ಸಾಕಾಗುತ್ತೆ? 2 ವರ್ಷಕ್ಕೊಂದ್ಸಲ ಸಾಕಾಗುತ್ತೆ. ದನಕರುಗಳು ಇದಾವ ನಿಮ್ಮ? 4 ದನಕರು. ಹಂಗಾರೆ ಸಗಣಿಗೆ ಎಂದು ಸಗಣಿಗೆ ಅಂತ ಕೊರತೆ ಇಲ್ಲ, ಹಳ್ಳಿ ಆದ್ಮೇಲೆ ಅದೆಲ್ಲ ಸಾಕ್ಲೇಬೇಕು, ಅದೆಲ್ಲ ಇರ್ಲೇಬೇಕು. ದರಕ್ಕೆ ತರ್ತೀರಿ ನೀವು? ದರ್ಕ್ ತರ್ತೀವಿ, ಅದು ಬೇಸಿಗೆಯಲ್ಲಿ ಮಾತ್ರ ಸರ್ ದರ್ಕ್ ತರ್ತೀವಿ, ಅದು ಗೊಬ್ಬರ ಮಾಡ್ತೀವಿ. ನಾವು ದರ್ಕು ಸೊಪ್ಪು ಎಲ್ಲ ಒಟ್ಟಿಗೆ ಒಂದೇ ಕುಣಿಲಿ ಹಾಕ್ತೀವಿ, ಕುಣಿ ಮಾಡ್ತೀವಿ, ಒಂದು ಕುಣಿ ಮಾಡಿ ಅದರೊಳಗೆ ದರ್ಕು ಸೊಪ್ಪು ಸಗಣಿ ಹಾಕಿ ಅದರಲ್ಲಿ ನಾವು ನೀರು ಬಿಡ್ತೀವಿ ಅದಕ್ಕೆ ಸ್ವಲ್ಪ, ಅಂತಾಗೆ ಗೊಬ್ಬರ ಸ್ವಲ್ಪ ಇದಾಗಲಿ ಅಂತ, ಹಸಿ ಹಸಿ ಇರಲಿ ಅಂತ. ಆ ಥರ ಗೊಬ್ಬರನೇ ಹಾಕೋದು. ಈ ಹುಡಿ ಗೊಬ್ಬರ ಹಾಕಿದ್ರೆ ಅದು ಮಣ್ಣು ತಿನ್ನಲ್ಲ, ಹುಡಿ ಗೊಬ್ಬರ ಹಾರೆ ಹೋಗ್ಬಿಡುತ್ತೆ. ಅದಕ್ಕೆ ಸೊಪ್ಪು ಮುಚ್ಚಿ ಏನೇ ಮಾಡಿದ್ರು ಅದು ಗೊಬ್ಬರ ಹಿಡಿಯಲ್ಲ ಬೇರಿಗೆ, ಹಸಿ ಹಸಿ ಇರಬೇಕು ಗೊಬ್ಬರ, ಹಸಿ ಇದ್ರೆ ಚೆನ್ನಾಗಿ. ಒಣ ಗೊಬ್ಬರ ಹಾಕಿ ನೀರು ಬಿಟ್ಟರು ಸರಿ ಹೋಗುತ್ತೆ? ನೀರು ಬಿಟ್ಟರೆ ಸರಿ ಆಗುತ್ತೆ. ಆದ್ರೆ ತೋಟಕ್ಕೆ ನೀರು ಇರ್ಬೇಕು, ಹನಿ ನೀರಾವರಿ ಪದ್ಧತಿ ಇದ್ರೆ ತುಂಬಾ ಒಳ್ಳೆಯದು. ಈ ಬೆಟ್ಟ ಜಾಗ ಅಂತಾರಲ್ಲ, ಬೆಟ್ಟ ಜಾಗದಲ್ಲಿ ನಮ್ಮ ತೋಟದಲ್ಲೆಲ್ಲ ನೀರಾವರಿ ಜಾಗ, ಯಾವಾಗಲೂ ಏನು ಬೆಟ್ಟ ಜಾಗ ಏನಲ್ಲ ನಮ್ದು ನಡೆಯುತ್ತೆ. ಬೆಟ್ಟ ಜಾಗದಲ್ಲೆಲ್ಲ ಆದ್ರೆ ಹನಿ ನೀರಾವರಿ ಪದ್ಧತಿ ಮಾಡಬೇಕು, ಅದು ಮಾಡೋದು ತುಂಬಾ ಒಳ್ಳೆಯದು. ನೀವು ಮಾಡಿರಿ? ಇಲ್ಲ, ನಾವು ಹನಿ ನೀರಾವರಿ ಮಾಡಿಲ್ಲ, ನಮ್ಮ ಬೆಟ್ಟಿಲ್ಲ, ನಮ್ಮ ನೀರಾವರಿ ಜಾಗ. ಹಂಗಾಗಿ ನೀರು ಹೆಂಗೆ ಕೊಡೋದು ನೀವು? ನಾವು ನೀರು ನೀರು ಎನಿ ಟೈಮ್ ಇರುತ್ತೆ ಸರ್, ಹಂಗೆ ಇದು ತೋಟದಲ್ಲೇ ಇರುತ್ತೆ ನೀರು. ಈ ಮೇ 1 ತಿಂಗಳಲ್ಲಿ, ಏಪ್ರಿಲ್ ಮೇ ತಿಂಗಳಲ್ಲಿ ಮಳೆ ಹೋಯ್ತು ಅಂದ್ರೆ ನಮ್ಗೆ ಖುಷಿನೇ, ತೋಟಕ್ಕೆ ನೀರು ಬಂದಂಗೆ ಬಂದಂಗೆ. ಜಾಸ್ತಿ ನೀರು ಆಯ್ತು ಅಂದ್ರೆ ತೊಂದರೆ ಆಗುತ್ತೆ? ಅದೇ ಜೌಳು ಅಂತ, ಜೌಳು ಕಾರತ್ತೆ, ಮಣ್ಣಿನ ಮೇಲೆ ಡಿಪೆಂಡ್ ಸರ್. ಮಣ್ಣು ಈ ಲೂಸ್ ಮಣ್ಣು ಅಂತ ಇರುತ್ತೆ, ಈ ಕಲ್ಲು ಕಲ್ಲು ಮಣ್ಣಾದರೆ ತೊಂದರೆ ಇಲ್ಲ, ನೀರು ಎಷ್ಟಾದರೂ ನಡೆಯುತ್ತೆ. ಮಣ್ಣಲ್ಲಿ ಸ್ವಲ್ಪ ಈ ಕೊಟ್ಟಿ ಮಣ್ಣು ಮಿಶ್ರಣ ಮಣ್ಣಾದರೆ ಅದು ಸ್ವಲ್ಪ ತೊಂದರೆ ಆಗುತ್ತೆ ನೀರು ಜಾಸ್ತಿ ಆದರೆ. ನಿಮ್ದು ಹೆಂಗಿದೆ? ನಮ್ಮದು 2 ಮಿಕ್ಸ್ ಇದೆ, ನೀರು ನಿಲ್ಲಲ್ಲ, ನೀರು ನಿಲ್ಲಲ್ಲ, ನೀರು ನಿಲ್ಲಲ್ಲ. ಬಸಿಗಾಲ್ವೆ ಅಂತದ್ದು ಏನು ಮಾಡಬೇಕಾಗಿಲ್ಲ? ಬಸಿಗಾವಲೆ ಇದೆ, ನಮ್ಮ ಅಜ್ಜರ ಕಾಲದಿಂದ ಬಸಿಗಾವಲೆ ಇದೆ. ಅವಾಗಿಂದನೂ ಇದೆ, ಅದನ್ನ ನಿರ್ವಹಣೆ ವರ್ಷದಿಂದ ಬಂದಿದ್ದೀವಿ. ತಂದೆ ಅಜ್ಜಿಯವರು ಹಿಂಗ್ ಮಾಡಿದ್ರೆ ಹಂಗೆ ಮಾಡಿದೀವಿ, ಇವಾಗ ಮಾಡ್ತಾನೆ ಇದೀವಿ. ಸುಮಾರು ಒಂದು 25 ವರ್ಷಕ್ಕೊಮ್ಮೆ ನಮ್ಮ ತಂದೆಯವ್ರು ಮಾಡಿದ್ರಂತೆ ಈ ಕಲ್ಸ್ಕದಿ ಅಂತ. ಬೇಕಾದ್ರೆ ನಂಗೆ ಫೋಟೋ ತೋರಿಸ್ತೀನಿ ಆಮೇಲೆ. ಆ ಥರ ಈ ವರ್ಷನೂ ಮಾಡಿದ್ದೀವಿ ನಾವು ತೋಟಕ್ಕೆ. 25 ವರ್ಷ ಆಯ್ತು ಮಾಡಿದೆ, ಈ ವರ್ಷ ಮಾಡಿದ್ದೀವಿ ನಾನು ನನ್ನ ತಂದೆಯವ್ರು ಇಬ್ಬರೇ. 15 ದಿನ ಮಾಡಿದ್ದೀವಿ, 7 ಗಂಟೆ ಜಾಗ ಈ ವರ್ಷ ಮಾಡಿದ್ದೀವಿ. ವರ್ಷ ವರ್ಷ ಒಂದೊಂದು ಪಾಲ್ ಮಾಡ್ತೀವಿ. ಒಟ್ಟಿಗೆ ನಮ್ಗೆ ಒಂದು ಎಕರೆ ನಮ್ಮ ತಂದೆಯವರಿಗೆ ನನಗೆ ಇಬ್ಬರಿಗೆ ಮಾಡೋಕ್ಕಾಗಲ್ಲ. ಕೃಷಿಗೆ ಮತ್ತು ಬೇರೆಯವ್ರು ನಾವು ತಗೊಂಡೇವು ಅಂದ್ರೆ ನಮ್ಗೆ ಅಷ್ಟು ಇದಾಗಲ್ಲ, ಶಕ್ತಿ ಇಲ್ಲ. ಅದರಲ್ಲೇ ನಾವು ನಮ್ಮ ಜೀವನ ಸಾಗಿಸ್ಬೇಕು, ಕೃಷಿ ಮಾಡಬೇಕು, ಅದೊಂದು ಹುಮ್ಮಸ್ಸು. ಅದ್ರ ಜೊತೆಗೆ ಹಿಂಗೆ ಸಾಮಾಜಿಕ ಜೀವನಕ್ಕೂ ಬರಬೇಕು ಅನ್ನೋ ಆಸೆ ಹಿಂಗೆಲ್ಲ ಇದೆ. ನಿಮ್ಗೆ ಒಂದು ಎಕರೆದಲ್ಲಿ ಬೆಳೆದಂಥದ್ದು ಅಥವಾ ಇನ್ನೊಂದು ಸ್ವಲ್ಪ ಅಲ್ಲಿ ಇಲ್ಲೇ ಮಾಡಿದ್ದೀರಿ, ಸರ್ಕಾರಿ ಜಾಗದೊಳಗೂ ಕೂಡ ಏನು ಅದನ್ನ ಇಂಪ್ರೂವ್ಮೆಂಟ್ ಮಾಡಿಕೊಂಡು ಅಡಿಕೆ ಅಂತಿಂಥವೆಲ್ಲ ಬೆಳೀತಾ ಇದೆ. ಇಷ್ಟೆಲ್ಲಾನು ಬೆಳೆದ್ರೆ ಎಷ್ಟು ಬರುತ್ತೆ ನಿಮ್ಗೆ ಆದಾಯ? ಅದೆಲ್ಲ ಖರ್ಚು ಎಷ್ಟು ಬರುತ್ತೆ? ಖರ್ಚು ಸರ್ ಬರುತ್ತೆ, ಒಂದು ಲಕ್ಷ ತನಕನೂ ಖರ್ಚು ಬರುತ್ತೆ. ಒಂದೂವರೆ ಲಕ್ಷ ಬೆಳೆ ಒಂದೊಂದು ವರ್ಷ ಒಂದೊಂದು ಥರ ಇರುತ್ತೆ. ನಮ್ಮ ಕಡೆ ಬೆಳೆ 5 ವರ್ಷಕ್ಕೊಮ್ಮೆ ಒಂದ್ಸಲಿ ಕೃಷಿ ಚೆನ್ನಾಗಿ ಬರುತ್ತೆ ಅಡಿಕೆ. ಆಮೇಲೆ 4 ವರ್ಷನೂ ಲಿಮಿಟ್ ಇರುತ್ತೆ ಕೃಷಿ. 5 ವರ್ಷಕ್ಕೊಮ್ಮೆ ಚೆನ್ನಾಗಿ ಬೆಳೆ ಬರುತ್ತೆ. ಈ ವರ್ಷ ಚೆನ್ನಾಗಿ ಬಂದಿದೆ, 5 ವರ್ಷಕ್ಕೊಂದ್ಸಲಿ ಚೆನ್ನಾಗಿ ಬರುತ್ತೆ ಬೆಳೆ. ಚೆನ್ನಾಗಿ ಬಂದಾಗ ಎಷ್ಟು ಮತ್ತೆ ಸಾಧಾರಣ ಬಂದಾಗ ಎಷ್ಟು ಇರ್ತೀವಿ ಇಳುವರಿ? ಎರಡು ಮೂರು ಕೊನೆ ಬರ ಅಂತ ಮರ ಎಷ್ಟು ಕ್ವಿಂಟಲ್? ಕ್ವಿಂಟಲ್ ಈಗ 12 ಕ್ವಿಂಟಲ್ ಒಂದು ನಾವು ಮಾಡ್ತಾ ಇದೀವಿ ಒಂದು ಎಕರೆಗೆ ಅಂತ ಅಂದ್ರೆ ಒಂದು 2 ಕ್ವಿಂಟಲ್ 3 ಕ್ವಿಂಟಲ್ ಕಡಿಮೆ ಬರುತ್ತೆ ವರ್ಷಕ್ಕೆ. ಆಮೇಲೆ ಲಿಮಿಟ್ ಇರುತ್ತೆ 4 ವರ್ಷ, 8-9 ಕ್ವಿಂಟಲ್ ಹಿಂಗೆ ಬರುತ್ತೆ ಒಂದು ಎಕರೆಗೆ. ಸರಾಸರಿ 8-9 ಕ್ವಿಂಟಲ್ ಇಡಬೇಕಿಲ್ಲ. ಮತ್ತೆ ಅದರಿಂದ ದುಡ್ಡು ಎಷ್ಟು ಬಂತು ನಿಮ್ಗೆ? ಸರಿ ಅಡಿಕೆ ರೇಟ್ ಚೆನ್ನಾಗಿತ್ತಲ್ಲ, 10 ಕ್ವಿಂಟಲ್ ಅಡಿಕೆ ನಾವು ಅಷ್ಟು ಕೊಟ್ಟಿಲ್ಲ. ಈಗ ರೇಟ್ ಮತ್ತೆ ಜಾಸ್ತಿ ಆಗುತ್ತೆ ನೋಡೋಣ. ಚಾಲಿ ಎಲ್ಲ ಕೊಟ್ಟಿಲ್ಲ, ಕೆಂಪು ಅಡಿಕೆ ಮಾತ್ರ ಕೊಟ್ಟಿವಿ. ಅಂದ್ರೆ ನಮ್ಗೆ ಒಂದು ಪ್ಲಾನ್ ಇರಬೇಕು, ಸ್ವಲ್ಪ ಇನ್ನೊಂದು ಸ್ವಲ್ಪ ಕಾಸು ಜಾಸ್ತಿ ಬರಬಹುದು ಬರಬೇಕು ಅನ್ನೋ ಆಸೆ. ಅದೇ ಇದ್ರೆ ಮುಂದೆ ಕೃಷಿಗೆ ಹಾಕ್ಬೋದು ಅಂತ. ಮತ್ತೆ ಎಲ್ಲಾದ್ರೂ ಗದ್ದೆ ಮತ್ತೆ ತಗೊಳ್ಬೇಕನ್ನೋ ಒಂದು ಇದೆಯಾ, ಮತ್ತೆ ಕೃಷಿ ಮಾಡೋಕ್ಕಾಗಿಯಾ, ಅದಕ್ಕೋಸ್ಕರ ಇದೆಲ್ಲ ನೋಡ್ತಾ ಇದ್ದೀವಿ. ಒಟ್ಟೊಂದು 3-4 ಲಕ್ಷ ರೂಪಾಯಿ ಅಂತೂ ಬಂದಿದೆ. 3-4 ಲಕ್ಷ ಬಂದಿದೆ. ಮತ್ತೆ ಮೆಣಸಿನಿಂದ ಬರಲಿಲ್ಲ? ಮೆಣಸಿನಿಂದ ಇದೆ ಸರ್. ನಾವು ಅಷ್ಟು ಒಂದು ಎಕರೆ ಹಾಕಿದ್ರೆ 30-50 ಕೆಜಿ ಬರುತ್ತೆ. ನಾವು ಎಲ್ಲ ಮರಕ್ಕೂ ಹಾಕಲ್ಲ, 2 ಮರ ಬಿಟ್ಟು ಹಾಕ್ತೀವಿ. ಯಾಕೆ? ಎಲ್ಲ ಮರದಲ್ಲೂ ಹಾಕಿದ್ರೆ ಅದಕ್ಕೆ ಮಣ್ಣಿನ ಸಾರಾಂಶ ಅಡಿಕೆ ಮರಕ್ಕೂ ಹೋಗಲ್ಲ, ಎಲ್ಲ ಇದೇ ಎಳೆದ್ಬಿಡುತ್ತೆ ಅನ್ನೋ ಒಂದು ನಮಗೆ. ಈಗ ನೀವು ಹಾಕಿರಲ್ಲ ಮೆಣಸು, ಅಲ್ಲಿ ಅಡಿಕೆ ಇಳುವರಿ ಕಡಿಮೆ ಆಗಿದೆಯಾ ಆ ಗಿಡದ್ದು? ಇಲ್ಲ, ಅಡಿಕೆ ಇಳುವರಿ ಅದು ಏನು ಕಡಿಮೆ ಆಗಿಲ್ಲ. ಮತ್ತೆ ನಿಮ್ಗೆ ಯಾಕೆ ಆ ನಂಬಿಕೆ ಬಂತು? ನಂಬಿಕೆ ಅಂದ್ರೆ ಮಣ್ಣಿನ ಸ್ಟ್ರೆಂತ್ ಹೋಗ್ತಾ ಹೋಗ್ತಾ ಕಡಿಮೆ ಆಗುತ್ತಾನ ಅಂತ. ಸಾವಯವ ಗೊಬ್ಬರದ ಪರವಾಗಿಲ್ಲ, ಹೋಗ್ತಾ ಮತ್ತೆ ಕಡಿಮೆ ಆಗ್ಬೋದಾ, ಮುಂದೆ ಭೂಮಿ ಬರ್ಡ್ ಆಗ್ಬಾರದಲ್ಲ, ಮುಂದಿನ ಯೋಚನೆಗಳಿಂದ ಕೃಷಿ ಮಾಡಬೇಕಾಗತ್ತೆ. ಬೆಳೆ ಹಾಕಿದಾಗ ಭೂಮಿ ಬರ್ಡ್ ಆಗುತ್ತೆ ಅಂತ ಯಾರು ಹೇಳಿದ್ರು? ಬರ್ಡ್ ಆಗುತ್ತೆ ಅಂತಲ್ಲ, ಅದ್ರ ಪೋಷಕಾಂಶ ಕಡಿಮೆ ಆಗುತ್ತಾನ ಅಂತ. ಒಂದೇ ಮಣ್ಣಲ್ಲಿ ನಾವು ಬೆಳಿತೀವಲ್ಲ, ಅದಕ್ಕಾಗಿ. ಪೋಷಕಾಂಶ ಕಡಿಮೆ ಇದ್ರೆ 1000 ವರ್ಷದ ಭೂಮಿ ಬರ್ಡ್ ಆಗಬೇಕಾಯ್ತಲ್ಲ. ಅದು ನಿಜನೇ ಸರ್, ಆದರೆ 2 ಮರ ಬಿಟ್ಟು ಬಿಟ್ಟು ಹಾಕಿದೀವಿ. ನಮ್ದು ಒಂದು ಕೃಷಿ ಒಂದು ಪದ್ಧತಿ ಮಾಡಿದೀವಿ. ಏನ್ ಗೊತ್ತಾ, ಮಣ್ಣಲ್ಲೇ ಪೋಷಕಾಂಶ ಇರೋದು. ಮಣ್ಣಲ್ಲೇ ಇರುತ್ತೆ ಅದನ್ನ. ಅದಕ್ಕಾಗಿ ನಾವು 2 ವರ್ಷಕ್ಕೊಮ್ಮೆ ಅಡಿಕೆ ಮರಕ್ಕೆ ನಾವು ರಿಂಗ್ ಮಾಡಿ ಮಣ್ಣು ಹಾಕೋದು. 2 ಬುಟ್ಟಿ ಮಣ್ಣು ಹಾಕ್ತಿವಿ, ಅದ್ರ ಮೇಲೆ ಗೊಬ್ಬರ ಹಾಕಿ ಅದ್ರ ಮೇಲೆ ಸೊಪ್ಪು ಮುಚ್ತೀವಿ. ಅಂದ್ರೆ ಆ ಮಣ್ಣು ಹೊಸ ಮಣ್ಣು ಆದ್ರೆ ಅಡಿಕೆ ಮರ ಬೇರ್ ಬರುತ್ತೆ ಅನ್ನೋದ್ ನಮ್ಮ ತಂದೆಯವರಿಗೆ ಕೊಟ್ಟಿದ್ದು. ಇಲ್ಲ, ಅವ್ರ ನಂಬಿಕೆನು ಇರಲಿ, ಬೇರು ಅದು ಹೆಂಗಂದ್ರೆ ಬೇರಿನ ಹೊಲ ಇದೆಯಲ್ಲ ಅದಕ್ಕೆ ತಂಪು ಎಲ್ಲಿ ಸಿಗುತ್ತೆ, ಮತ್ತೆ ಪೋಷಕಾಂಶ ಎಷ್ಟು ಬೇಕಾಗುತ್ತೆ, ಹಂಗೆ ಅದನ್ನ ಬೆಳವಣಿಗೆ ನೋಡಿಕೊಂಡು ಭೂಮಿಯೊಳಗೆ ಬೇರು ಮುಂದಕ್ಕೆ ಹೋಗ್ತಾ ಇರ್ತಾವೆ. ಮತ್ತೆ ಅದು ಭೂಮಿಯನ್ನು ಗಟ್ಟಿಗೆ ಗಿಡ ಗಟ್ಟಿ ಇರುವಂಗೆ ನೋಡ್ಕೊಳ್ಳಿಕ್ಕೂ ಕೂಡ ಬೇರು ಮುಂದಕ್ಕೆ ಹೋಗ್ತಾ ಇರ್ತಾವೆ, ಗಟ್ಟಿ ಹಿಡ್ಕೋಬೇಕಲ್ಲ. ಯಾಕಂದ್ರೆ ಅದರ ಜೀವನನ ಹೇಗೆ, ಅದರ ಆಸೆಯನ್ನು ಹಾಗೆ. ಹಾ, ಗಿಡ ಬೀಳಬಾರದು, ಪೋಷಕಾಂಶ ಸಿಗಬೇಕು. ಗಿಡ ಬೀಳಬಾರದು, ತಂಪು ಸಿಗಬೇಕು. ನಾವು 9 ಡಿಗ್ರಿಯಲ್ಲಿ ಸಸಿ ನೆಡ್ತೀವಿ, 90 ಡಿಗ್ರಿಯಲ್ಲಿ ಅಂದ್ರೆ ಒಂದು ಇಳಿ ಬಿಸಿ ಬಿದ್ದರೆ ಇನ್ನೊಂದು ಮರಕ್ಕೆ ಬೀಳ್ಬೇಕು ಅನ್ನೋ ಒಂದು ಪದ್ಧತಿ. ಹಾಗೆ ಬಿದ್ದಾಗ ಇಲ್ಲಿ ಇದಕ್ಕೆ ವಾತಾವರಣಕ್ಕೆ ಚೆನ್ನಾಗಾಗುತ್ತೆ ಅಡಿಕೆ ಸಸಿ, ಇಲ್ಲ ಅಂದ್ರೆ ಮರ ಎಲ್ಲ ಕೆಂಪಾಗುತ್ತವೆ. ಏನೇ ಒಗಾತಿ ಮಾಡಿದ್ರು ಬಿಸಿಲಿನ ತಾಪಮಾನವು ಅದಕ್ಕೆ ಸರಿಯಾಗಿ ಬೀಳ್ಬೇಕು. ಬಿಸಿಲು ಬೇಕು, ಎಲ್ಲ ಬೇಕು, ಆದರೆ ಬಿಸಿಲು ಅತಿಯಾಗಿ ಬಿದ್ದರೆ ಅಡಿಕೆ ಮರಗಳು ಇದಾಗ್ತವೆ. ಮತ್ತೆ ಅಡಿಕೆ ಮರ ಸಸಿ ಮಾಡಬೇಕಾದ್ರೆ ನಮ್ಮ ಪದ್ಧತಿ ಇದೆ. ಈಗ ಮೊದಲು ಅಡಿಕೆ ಸಸಿ ನಾವು ಗೊಬ್ಬರ ಅರ್ಧ ಹಾಕ್ತಾರೆ, ಅರ್ಧ ಮಣ್ಣು ಹಾಕ್ತೀವಿ, 2 ಮಿಶ್ರಣ ಮಾಡ್ತೀವಿ. 2 ಮಿಶ್ರಣ ಮಾಡಿ 3 ತಿಂಗಳಲ್ಲಿ ಅದು ಮೊಳಕೆ ಬರಬೇಕು. 3 ತಿಂಗಳೊಳಗೆ ಮೊಳಕೆ ಬಂದಿಲ್ಲ ಅಂದರೆ ರಿಜೆಕ್ಟ್, ಆ ಸಸಿ ನೆಡಲ್ಲ ನಾವು. 3 ತಿಂಗಳ 6 ತಿಂಗಳ ನೋಡ್ತೀವಿ, 6 ತಿಂಗಳಿಗೆ 3 ಹಿಂಗೆ ಪದರು ಬರಬೇಕು, ಆ ತರ ಸಸಿ ಮಾತ್ರ ನೆಡ್ತೀವಿ. ಉಳಿದಂತ ಸಸಿಗಳು ಅವು ನೆಟ್ಟಿರುವ ಅಂತ ಕೊನೆಗಳೆಲ್ಲ ಬಿಡಲ್ಲ. ಮತ್ತೆ ಹಳೆ ಮರದ್ದೇ ಸಸಿ ಮಾಡಬೇಕು, ಈ ಹೊಸ ಮರದ ಸಸಿ ಮಾಡಿದ್ರೆ ಅದು ಬಾಳಿಕೆ ಬರಲ್ಲ ಸಸಿ. ಇಷ್ಟೆಲ್ಲ ಇದೆ. ಏನಂದ್ರೆ ಗಿಡದಲ್ಲಿ ಕೂಡ ಒಂದು ವಯಸ್ಸಿಗೆ ಬಂದಂತ ಸಸಿ ಅಂತೀವಿ, ಮನುಷ್ಯರಲ್ಲಿ ಕೂಡ 21 ವರ್ಷ ಆದ ನಂತರ ಮದುವೆ ಆಗ್ಬೇಕು ಅಂತ ಹೇಳ್ತೀವಿ. ಅಂದ್ರೆ ಅವಕ್ಕೂ ಒಂದು ಹರೆ ಅನ್ನೋದು ಇರುತ್ತೆ, ಅವಾಗ ಮಾತ್ರ ಅದ್ರ ಬೀಜ ತಗೊಂಡ್ರೆ ಅದು ಫಲ ಕೊಡುತ್ತೆ. ಅದನ್ನ ಗಮನಿಸಬೇಕು, ತೀವ್ರವಾಗಲ್ಲ. ಈ ಚಿಕ್ಕ ಗಿಡ ಅಂದ್ ಕೂಡ ಒಳ್ಳೆ ಅಡಿಕೆ ಕಂಡ್ರೆ ಆಯ್ತು, ಅದ್ರನ್ನೇ ಬರೋ ವರ್ಷ ಮೊಳಕೆ ಮಾಡಿದ್ದಾರೆ ಹಳ್ಳಿ ಕಡೆ. ಹಂಗಲ್ಲ ಅಂದ್ರೆ ಕೃಷಿ ಅನ್ನೋದ್ರ ಬಗ್ಗೆ ಏನಿಲ್ಲ, ಅವರಿಗೆ ಮಾಡ್ಬೇಕು ಅಂತ ತೋಟ ಮಾಡ್ಬೇಕು ಇದೇ ತರ ಬಿಟ್ರೆ. ಬೀಜವನ್ನ ಆಯ್ಕೆ ಮಾಡ್ಕೋಬೇಕಾದ್ರೆ 60 ವರ್ಷ ಅದಕ್ಕೂ ಜೀವಾವಧಿ ಇತ್ತಂದ್ರೆ ಮೊದಲಿನ 20 ವರ್ಷ ಬಾಲ್ಯಾವಸ್ಥೆ, 20-40 ಯೌವನ, 40-60 ವಯಸ್ಸಾದಂತ ಸ್ಥಿತಿ. ನಾವು ಆಯ್ಕೆ ಮಾಡ್ಕೋಬೇಕಾದಾಗ 20-40 ವರ್ಷದ ಬೆಳೆಗಳನ್ನ ಆಯ್ಕೆ ಮಾಡ್ಕೊಂಡ್ರೆ ಒಳ್ಳೇದು. ತೀರ ಓಲ್ಡ್ ಆದ್ರೂ ಸರಿ ಇರಲ್ಲ. ನಿಜ ನಿಜ ಸತ್ಯ ಸರ್, ನೀವು ಹೇಳಿದ ಖಂಡಿತ. ಮತ್ತೆ ಇನ್ನೊಂದು ಏನಂದ್ರೆ ಮೆಣಸನ್ನ ಮಾರಾಟ ಮಾಡಿದ್ರಿ? ಮೆಣಸು ಮಾರಾಟ ಮಾಡಿದ್ವಿ ಈ ವರ್ಷ. ಕ್ವಿಂಟಲ್ಲಿ 45,000 ಇದೆ ಕ್ವಿಂಟಲ್ಲಿ. 45,000 ಇದೆ ವರ್ಷ ವರ್ಷ. ಈಗ ಹೆಚ್ಚಾಗ್ತಾ ಇದೆ ಅದ್ರ ಇಳುವರಿ? ಇಲ್ಲ, ಇಳುವರಿ ಅದೇ ತರ ಇದೆ ಸರ್, ಒಂದೇ ತರ. ಏನ್ ಇಳುವರಿ ಹೆಚ್ಚು ಕಡಿಮೆ ಹಾಕ್ರಿ ಇನ್ನು ಒಂದಿಷ್ಟು ಹಾಕಿ. ಆದ್ರೆ ಕಟ್ಟೆ ರೋಗ ಅಂತ ಬಂದ್ಬಿಟ್ಟಿದೆ, ಒಂದ್ 2 ವರ್ಷ ಆಯ್ತು. ಕಟ್ಟೆ ರೋಗದಿಂದ ಸ್ವಲ್ಪ ಈ ಕವಳದ ಎಲೆನು ಹೋಗ್ತಾ ಇದೆ, ಅದ ನಾವು ತಿನ್ನಕ ಬಳಸೋದು ಹಾಕೊಂಡಿವಿ. ಈ ಬೆಳೆನು ಸ್ವಲ್ಪ ಕಡಿಮೆ ಆಗಿದೆ ಇವಾಗ, ಕಟ್ಟೆ ರೋಗ ಅಂತ ಬಂದಿದೆ. ಅದಕ್ಕೆ ಏನು ಔಷಧಿ ಅನ್ನೋದು ಇನ್ನು ನಮ್ಗೆ ಸರಿಯಾಗಿದೆ ಆಗಿಲ್ಲ. ಮತ್ತೆ ಒಂದಿಷ್ಟು ಕಸಿ ಕಟ್ಟಿದ ಹಿಪ್ಪಲಿ ಕಸಿ ಕಟ್ತಾರಲ್ಲ, ಅದರ ಸಸಿಗಳನ್ನು ಹಾಕ್ರಿ. ಇದು ಜಾಸ್ತಿ ಮಳೆ ಆಗುವಂತ ಪ್ರದೇಶ, ನಿಜ. ಹಾಗಾಗಿ ರೋಗಗಳು ಬೇರಿನಿಂದ ಬರ್ತಾ ಇರ್ತಾವ. ಹಿಪ್ಪಲಿ ಹಾಕಿ ಕಸಿ ಮಾಡಿದ್ವು ಅಂದ್ರೆ ರೋಗ ಬರಲ್ಲ, ಬೇರಿನಿಂದ ಬರಲ್ಲ ಹಿಪ್ಪಲಿ. ಅದು ಕೊಳೆಯಲ್ಲ, ಅದು ಗಟ್ಟಿ ಇರುತ್ತೆ. ಅದಕ್ಕಿಂತ ಕಸಿ ಕಟ್ಟಿರ್ತೀವಿ, ಮ್ಯಾಲೆ ಚಂದ ಬೆಳೆಯುತ್ತೆ. ಅದು ಕೂಡ ಅಂತ ಪ್ರಯತ್ನ ಮಾಡ್ಬೇಕು ನೀವು. ಖಂಡಿತ ಖಂಡಿತ ಮಾಡ್ತೀವಿ. ಹೀಗೆ ಹೇಳಿದ್ರೆ ಕಟ್ಟೆ ರೋಗ, ಸೊರಗ ರೋಗ, ಕಟ್ಟೆ ರೋಗ ಇಂಥವೆಲ್ಲ ಮತ್ತೆ ಈ ತೋಟಕ್ಕೆ ಇದಾಕ್ಬಾರ್ದು. ಹಸಿ ಅಡಿಕೆ ಸಿಪ್ಪೆ ಹಾಕ್ತಾರ ನಮ್ಮ ಹಳ್ಳಿ ಕಡೆ, ಅದು ಹಾಕ್ಬಾರ್ದು ಅಂತ ನನ್ನ ಅನಿಸಿಕೆ. ಯಾಕೆ ಅಂದ್ರೆ ಅದು ಅದರಿಂದನೇ ಈ ನುಸಿ ರೋಗ ತೋಟಕ್ಕೆ ಇದೆಲ್ಲ ಬರೋದು ಅದರಿಂದನೇ, ಹಸಿ ಅಡಿಕೆಯಿಂದಾನೆ. ಅದು ಆ ಟೈಮಲ್ಲಿ ಕೊಳತಿರುತ್ತೆ, ಮಳೆಗಾಲದಲ್ಲಿ ನೀರು ಬೀಳುತ್ತೆ, ಅದೇ ನುಸಿನ ತೋಟಕ್ಕೆ ಜಾಸ್ತಿ ಆಗಿ ಇದಾಗ್ತದೆ, ನುಸಿ ರೋಗ ಬರೋದೇ ಅದರಿಂದ. ಏನ್ ಮಾಡಿ ಹಾಕ್ಬೇಕು? ಅದನ್ನ ಒಣಸ್ಬಿಟ್ಟು ಸುಡ್ಬೇಕು, ಅದ ತೋಟಕ್ಕೆ ಮುಡಿಸ್ಲೇಬಾರ್ದು. ಇಲ್ಲ ಸುಟ್ಟ ಅದ್ರ ಬೂದಿಯನ್ನು ಹಾಕ್ಬೇಕು, ಚೆಲ್ಲಗಿಲ್ಲೋ ಜಾಗ ಇಲ್ಲ ಅಂದ್ರೆ ತೋಟಕ್ಕೆ ಹಾಕ್ತೀವಿ. ಒಣಗಿಸಿ ಹಾಕಿದ್ರು? ಒಣಗಿಸಿ ಹಾಕಿದ್ರೆ ಪರವಾಗಿಲ್ಲ, ಅದು ಹಸಿ ಅಂಶ ಮಾತ್ರ ತೋಟದಲ್ಲಿ ಇರಬಾರ್ದು. ಹಸಿ ಅಂಶ ತೋಟದಲ್ಲಿ ಬಿತ್ತು, ನೀರು ಬಿತ್ತು ಅಂದ ಕೂಡ ಮಳೆ ತಕ್ಷಣ ಅದು ಇದು ಬರುತ್ತೆ, ಸೊಳ್ಳೆ ಅದು ಇದು ಆಗುತ್ತೆ, ನುಸಿ ರೋಗ ಅಂತ ಖಂಡಿತ ಬರುತ್ತೆ. ನಾನು ಅದಕ್ಕಾಗಿ ಇವಾಗ ನಮ್ಮ ತಂದೆಯವ್ರ ಹತ್ರ ಹೇಳಿ ಈಗ ಒಂದು 4-5 ವರ್ಷ ಆಯ್ತು, ಅಡಿಕೆ ಸಿಪ್ಪೆ ತೋಟಕ್ಕೆ ಹಾಕ್ಸಲ್ಲ, ಎಲ್ಲ ಸುಟ್ಟಾಕ್ತೀವಿ, ಒಣಸ್ಬಿಟ್ಟು ಸುಡೋದು ಮನೆಯಲ್ಲಿ. ಅಂದ್ರೆ ಸುಡಬಾರ್ದು, ಯಾವುದೇ ವಸ್ತುವನ್ನು ಸುಡಬಾರ್ದು. ಸುಟ್ರೆ ಏನಾಗುತ್ತೆ ಗೊತ್ತಾ, ಅದರಲ್ಲಿ ಇರುವಂತ ಪೌಷ್ಟಿಕಾಂಶ ನಾಶ ಆಗೋಗುತ್ತೆ. ನೀವು ಒಣಸಿ ಹಾಕ್ಬೋದು ಸರ್, ಒಣಗಿಸಿ ಇಲ್ಲಾಂದ್ರೆ ಅದನ್ನ 1-2 ವರ್ಷ ಕಳಿಸಿ ಹಾಕ್ಬೋದು. ಹಾಕಿದ್ರೆ ಖಂಡಿತ ಹಾಕ್ಬೋದು. ಯಾವುದನ್ನ ಸುಟ್ರು ಕೂಡ ಅದು ಪೌಷ್ಟಿಕಾಂಶ ಸಿಗುವುದೆಲ್ಲ ನಾಶ ಆಗಬಹುದು, ಹೌದಲ್ಲ? ಮತ್ತೆ ಈ ಪೋಷಕಾಂಶ ಒಂದು ಸೈಕಲ್ ಇರುತ್ತೆ, ಅದಕ್ಕೆ ತಾನೇ ತಿನ್ನುತ್ತೆ, ದೊಡ್ಡದಾಗುತ್ತೆ, ಗರಿಗಳನ್ನ ಉದುರಿಸುತ್ತೆ, ಇಂತ ಸಿಪ್ಪೆ ಅವು ಇವೆಲ್ಲ ಇರ್ತಾವಲ್ಲ, ಅದಕ್ಕೆ ಮತ್ತೆ ಗೊಬ್ಬರ ಆಗ್ಬೇಕು. ಇದೆ ಸೈಕಲ್ ಅದು. ನೀವು ಎಲ್ಲೋ ಒಂದ್ ಕಡೆ ಸುಟ್ರೆ ಅಂತ ತಿಳ್ಕೊಂಡ್ರೆ ಅದು ಬೇಜಾರ್ ಪಂಪ್ ಮಾಡ್ಕೊಳತ್ತೆ ಗಿಡ. ನಾನು ಸಿಗುವಂತ ನನ್ನ ಕಾಯಿಯ ಪೋಷಕಾಂಶ ನನಗೆ ಸಿಗಲಿಲ್ಲ ಅನ್ಕೊಳತ್ತದ. ಒಣಸಿ ಹಾಕ್ಬೋದು ಸರ್, ಆದ್ರೆ ಹಸಿ ತಾಕ್ಬಾರದು. ಹಸಿ ತಾಕಿದ್ರೆ ಅದು ನುಸಿ ರೋಗಕ್ಕೆ ಬಾರಿ ಒಳ್ಳೇದು. ಕಳಿಸಿ ಹಾಕ್ಬೇಕು. ಮತ್ ನೀವು ಹಂಗ ಹಾಕಿದ್ರಿ ಅಂದ್ರೆ 2-3 ವರ್ಷ ತಗೊಳ್ತದ, ಬೇಗ ಕಳಿಯಲ್ಲ. ಬೇಗ ಕಳಿಯಲ್ಲ, ಬೇಗ 2 ವರ್ಷ ಅಂತ ಖಂಡಿತ ಇರುತ್ತೆ ತೋಟದಲ್ಲಿ. ಪೋಷಕಾಂಶ ನಿರ್ವಹಣೆ ಅವೆಲ್ಲನೂ ಮಾಡ್ಕೊಂತ ಮನೆಗೆ ಬೇಕಂತ ತರಕಾರಿ, ಹೂವು, ಹಣ್ಣು, ಹಂಪಲ ಅಂತವೆಲ್ಲ ಬೆಳಿತೀರಿ? ಹೂ ಬೆಳಿತೀವಿ. ಏನು ಮೊದ್ಲೆಲ್ಲ ಹೂ ಬೆಳೆಯೋದಿಲ್ಲ, ಆಯ್ತು ಈಗ 2 ವರ್ಷ ಆಯ್ತು. ನಮ್ಮ ಮನೆಯವ್ರು ಬಂದ್ಮೇಲೆ ಹೂವಿನ ಫ್ಲೋಟೆ ಮಾಡಿದ್ದಾರೆ ಅಂಗಳದಲ್ಲಿ. ಏನ್ ಅವರು ಈ ಹಳ್ಳಿ ಕಡೆ ಸಿಗಂತ ಎಲ್ಲ ತರ ಹೂವನ್ನು ಬೆಳೆದಿದ್ದಾರೆ. ಅರೆ ಮಾರಕಾಯಿ ಅಂತಲ್ಲ, ಅವ್ರ ಚಂದಕ್ಕೆ ಅವ್ರ ಖುಷಿಗೋಸ್ಕರ ಮನೆಯಲ್ಲಿ ಮಾಡಿದ್ದಾರೆ ಅಂಗಳದಲ್ಲಿ. ತರಕಾರಿ ತರಕಾರಿ ಟೊಮೆಟೋನ್ ಬೆಳಿಬಹುದು ನಮ್ಮ ಮಣ್ಣಲ್ಲಿ, ಬೇರೆ ಯಾವ್ದು ಬೆಳೆ ಅಷ್ಟು ಚೆನ್ನಾಗಿ ಬರಲ್ಲ. ಗದ್ದೆಯೊಳಗ ಮಳೆಗಾಲದೊಳಗೊಂದು, ಆ ನಂತರ ಚಳಿಗಾಲಕ್ಕೊಂದು ಬೆಳೆ. ಚಳಿಗಾಲದಲ್ಲಿ ಯಾವ್ದು ಹಾಕ್ತೀರಿ? ಚಳಿಗಾಲದಲ್ಲಿ ಭತ್ತ ಚೇಂಜ್ ಮಾಡ್ತೀವಿ. ಭತ್ತ ಚೇಂಜ್ ಮಾಡ್ತೀವಿ. ಭತ್ತ ಹಾಕಿ ಮತ್ತೆ ಭತ್ತ ಹಾಕೋದ? ಮತ್ತೆ ಭತ್ತ ಹಾಕೋದ. ಬೇರೆ ಏನು ಹಾಕಲ್ಲ, ಬೇರೆ ಏನು ಹಾಕಲ್ಲ. ಇದು ಆ ಮಣ್ಣಿಗೆ ಸೂಟ್ ಆಗಲ್ಲ. ಯಾವ ತರಕಾರಿ ಹಾಕ್ಬೇಕು ಅಂದ್ರೂ ಆಗಲ್ಲ ಈ ಮಣ್ಣಿಗೆ. ಭತ್ತನೆ ಬಿಟ್ರೆ ಮತ್ತೆ ಯಾವ ಸೂಟ್ ಆಗಲ್ಲ. ಹೆಸರು, ಅಲಸಂದಿ, ಉದ್ದು ಇಂಥವೆಲ್ಲ ಹಾಕ್ತಾರೆ. ಶೇಂಗಾ ಹಾಕ್ತಾರೆ? ಹಾ ಹಾಕ್ತಾರೆ, ಹಾಕ್ತಾರೆ. ನಮ್ಮ ಅಜ್ಜಿ ಮನೆ ಕಡೆಯಲ್ಲಿ ಹಾಕ್ತಾರೆ. ನಮ್ಮ ಮಣ್ಣಿಗೆ ಬರಲ್ಲ ಅದು. ಸ್ವಲ್ಪ ಬೆಟ್ಟ ಜಾಗ ಬೇಕನ ಅನಿಸುತ್ತೆ ಅದಕ್ಕೆ. ಸ್ವಲ್ಪ ನೀರು ಫುಲ್ ಈ ಚೌಳು ಗದ್ದೆಯಲ್ಲೆಲ್ಲ ಬರಲ್ಲ ಸರ್. ನಮ್ಮ ಕಡೆ ಇದು ಗೆಣಸು ಹಾಕ್ಬೋದು, ಗೆಡ್ಡೆ ಗೆಣಸು ಅಂತಾರಲ್ಲ ಸ್ವೀಟ್ ಗೆಣಸು, ಅದು ಹಾಕ್ಬೋದು. ಅದು ಅದು ಹಾಕ್ತಿವಿ, ಆದ್ರೆ ಕೈಮಲ್ಲ. ಒಂದ್ ಸ್ವಲ್ಪ ನಮಗೆ ಎಷ್ಟು ಬೇಕಷ್ಟು ಹಾಕೊಳ್ತೀವಿ. ಮಾರಾಟಕ್ಕಿಲ್ಲ, ಮಾರಾಟಕ್ಕಿಲ್ಲ, ನಮಗೆ ನಾವು ಮಾಡ್ಕೊಳ್ತೀವಿ ಕೃಷಿಯ. ಯಾಕೆ ಮಾರಾಟಕ್ಕೆ ಮಾಡಬಾರ್ದು? ಮಾರಾಟಕ್ಕೆ ಮಾಡೋಷ್ಟು ಜಮೀನು ನಮ್ಮ ಹತ್ರ ಇಲ್ಲ. ಅಷ್ಟು ಮಾಡ್ಬೇಕಾದ್ರೆ ಅದಕ್ಕೆ ಅಷ್ಟೇ ಕೆಲಸನೂ ಬೀಳತ್ ಸರ್. ತರಕಾರಿ ಹಾಲು ಅವನ್ನೆಲ್ಲ ಮಾರ್ತಾರೆ. ಹಾಲು ಕೊಡುವಂತ ಹಾಲು ಹಾಲು ಮಾರ್ತೀವಿ, ಹಾಲು ಡೈರಿ ಕೊಡ್ತೀವಿ. ಹಾಲು ಡೈಲಿ 2 ಲೀಟರ್. ನಮ್ದೆಲ್ಲ ಇದು ತಳಿ ಗಿಡ್ಡನ್ ತಳಿ ಬರುತ್ತಲ್ಲ, ಆ ತಳಿ ಮಲ್ನಾಡ್ ಗಿಡ್ಡ. ಅಷ್ಟು ಮಲ್ನಾಡ್ ಗಿಡ್ಡ ಒಂದು ಮಾತ್ರ ಗೆರ್ಸಿ ಇದೆ. ಎಷ್ಟು ಲೀಟರ್? 1-2 ಲೀಟರ್. ಒಂದು 1.5 ಲೀಟರ್ ಕೊಡ್ತದೆ. ಸಾಯಂಕಾಲ ಬೆಳಗ್ಗೆ ಸೇರಿ 3 ಲೀಟರ್. ಅದು ಒಂದ್ ಸ್ವಲ್ಪ ಕೈ ಹಿಡಿಯುತ್ತೆ. ಕೈ ಹಿಡಿಯುತ್ತೆ ಪರವಾಗಿ. ಅದು ನಿಮ್ಮ ಮನೆಯವ್ರು ಮಾಡ್ತಾರೆ, ನೀವು ಮಾಡೋದು? ನಮ್ಮ ಮನೆಯವ್ರ ಮಾಡ್ತಾರೆ, ನಾನು ಮಾಡ್ತೀನಿ. ಹಂಗ ರೂಢಿ ಇತ್ತು? ರೂಢಿ ಇತ್ತು. ನಮ್ಮ ಮನೆಯವ್ರ ಮಾಡ್ತಾರೆ ಜಾಸ್ತಿ ಕೊಡಕೆ ಕೆಲಸ ಅಲ್ಲ ಅಂದ್ರೆ. ಅವ್ರ ತವ್ರ ಮನೆಯಲ್ಲಿ ಅವನ್ನೆಲ್ಲ ಅವ್ರ ಮನೆಯಲ್ಲಿ ಜಮೀನು ಇದ್ದಿದ್ದೆ. ಅವ್ರು ಓದಿದ್ದಾರೆ, ಆಮೇಲೆ ಈಗ ಓದಿದವರಿಗೆಲ್ಲ ನೌಕರಿ ಸಿಗುತ್ತೆ ಅಂತಲ್ಲ, ಅವ್ರು ಕೃಷಿಯಿಂದ ಬಂದಂತಾರೆ. ಮತ್ತೆ ಸಮಾಜ ಮುಖಿಯಾಗಿ ಚಿಂತನೆ ಮಾಡೋದು, ಹೋರಾಟ ಮಾಡೋದು, ಅದು ಬೇಕನ್ಸುತ್ತ? ಬೇಕನ್ಸುತ್ತೆ ಸರ್. ಸಮಾಜಕ್ಕೆ, ಸಮಾಜ ಸುಧಾರಣೆ ನಮ್ಮಂತವರಿಂದನೇ ಧ್ವನಿಗೂಡಿದ್ರೆ ಮುಂದೊಂದು ಹಂತಕ್ಕೆ ಬರುತ್ತೆ. ಇಲ್ಲ ಸಮಾಜ ಅಜಾಂತರ ಆಗುತ್ತೆ. ಆಳುವ ಪಕ್ಷಕ್ಕೆ ಎಲ್ಲವನ್ನು ಬಿಟ್ಕೊಡ್ಬಾರ್ದು ಅಂದ್ರೆ ಬಿಟ್ಕೊಡ್ಬಾರ್ದು. ಹಿಂಗೆ ಅವ್ರು ತಪ್ಪು ಮಾಡಿದ್ರೆ ನಾವು ಖಂಡಿಸೋಂಥ ಧೈರ್ಯ ಇರಬೇಕು. ಸಂವಿಧಾನ ನಮ್ಗೆ ಕೊಟ್ಟಿದೆ ಎಲ್ಲ ತರ ಹಕ್ಕುಗಳನ್ನ. ಅರೆ ಕೆಲವು ಜನಕ್ಕೆ ಅದು ಗೊತ್ತಿಲ್ಲ, ನಮ್ಗೆ ಯಾಕೆ ಈ ಹಳ್ಳಿಯಲ್ಲಿ ಭಾವನೆ, ನಮ್ಗೆ ಯಾಕೆ ಅವ್ರು ಏನೋ ಮಾಡ್ಕೊಂಡ್ವಲ್ಲ, ನಮ್ಗೆ ಯಾಕೆ ನಾವು ಚೆನ್ನಾಗಿದ್ದೀವಲ್ಲ ಚೆನ್ನಾಗಿರ್ಲಿ ಅಂತ. ನಮ್ದು ಹಂಗಲ್ಲ, ಸಮಾಜದಲ್ಲಿ ಎಲ್ಲರೂ ಚೆನ್ನಾಗಿರ್ಬೇಕು ಅನ್ನೋದು ನನ್ನ ಆಸೆ. ನಮ್ಮ ನಾಡು ನುಡಿ ಮತ್ತೆ ಈಗಿನ ಯುವಕರಿಗೆ ಉದ್ಯೋಗದ ಸಮಸ್ಯೆ. ಉದ್ಯೋಗ ನಮ್ಮಲ್ಲಿ ಸಾಕಷ್ಟು ಉದ್ಯೋಗ ಇದೆ ನಮ್ಮ ರಾಜ್ಯದಲ್ಲಿ. ನಮ್ಮ ಮಕ್ಕಳಿಗೆ ಉದ್ಯೋಗ ಬೇಕು, ಈ ರಾಜ್ಯದವರಿಗೆ ಸಿಗ್ಬೇಕು ಅನ್ನೋದು. ಈಗ ಡಿಗ್ರಿ BA, BCOM, BED ಮಾಡಿದಾರೆ ಇದ್ದಾರೆ, ಅಂಥವ್ರಿಗೆ ಬ್ಯಾಂಕ್ ಉದ್ಯೋಗಗಳನ್ನು ಕೊಡ್ಬೋದು. ಮೂಲದ ನನ್ನ ಅನಿಸಿಕೆ ಪ್ರಕಾರ, ನಮ್ಮ ತಂಡದ ಅನಿಸಿಕೆನೂ ಅದೇ. ಈಗ ನಮ್ಮಲ್ಲೇ ಓದ್ದಂಥವ್ರು ಇದ್ದಾರೆ, ಈಗ ಹೊರ ರಾಜ್ಯದಿಂದ ತಗೊಬಂದು ಇಲ್ಲಿ ಕಲ್ಸಕ್ಕಿಂತ ಇಲ್ಲಿದ್ದವರಿಗೆ ಆ ಉದ್ಯೋಗ ಕೊಡ್ಬೋದಲ್ಲ ಅನ್ನೋದು ನಮ್ಮ ಆಸೆ. ಅದರ ಪ್ರಯ ಅಂತ ನಾವು ಹೋರಾಟನೂ ಮಾಡ್ತಾ ಇದ್ದೀವಿ. ಮತ್ತೆ ಓದ್ಕೊಳ್ಳಿ, ಜಾಸ್ತಿ ಓದ್ಕೊಂಡಾಗ ನಮ್ಮ ಜ್ಞಾನದ ವಿಸ್ತಾರ ಜಾಸ್ತಿ ಆಗುತ್ತೆ. ಏನ್ ಹೇಳ್ಬೇಕು, ಏನ್ ಹೇಳಬಾರ್ದು, ಏನ್ ಓದ್ಬೇಕು, ಏನ್ ಓದಬಾರ್ದು, ನೀವೆಲ್ಲರೂ ಚರ್ಚೆ ಮಾಡ್ಬೇಕು. ಯುವಕರು ಶಕ್ತಿ, ನಿಮ್ಮ ಮೇಲೆ ದೇಶದ ಭವಿಷ್ಯ ಅವಲಂಬನೆ ಆಗಿದೆ ಅಲ್ವಾ? ನಿಜ ಸರ್, ಈಗಿನ ಯುವಕರ ಮೇಲೆ ದೇಶ ಮುಂದಿನ ಭವಿಷ್ಯ ಇದೆ. ಮತ್ತೆ ವಿಶೇಷ ಅದು ಅಲ್ಲದೆ ಮತ್ತೆ ಏನ್ ಮಾಡ್ತೀರಿ, ಮುಂದಿನ ಗುರಿ ಏನು? ಮುಂದಿನ ಗುರಿ ಕೃಷಿ ಜೊತೆಗೆ ಸಾಮಾಜಿಕ ಹೋರಾಟಗಳು ಇದ್ದೇ ಇರ್ತವೆ. ಹಂಗ್ ಮಾಡ್ಕೊಂಡು ಹೋಗ್ತಾ ಇದೀವಿ, ಜೀವನ ನಡೆಸ್ತಾ ಇದೀವಿ. ಮನೆಯಲ್ಲಿ ಅದಕ್ಕೆಲ್ಲ ಸಪೋರ್ಟ್ ಇದೆಯಾ? ಹಾ, ಮನೆಯಲ್ಲೆಲ್ಲ ಸಪೋರ್ಟ್ ಇದೆ, ಮನೆಯವ್ರ ಸಪೋರ್ಟ್ ಇದೆ, ತಂದೆಯವ್ರ ಸಪೋರ್ಟ್ ಇದೆ. ಇಷ್ಟೆಲ್ಲ ವಿಚಾರಗಳನ್ನ ಹಂಚ್ಕೊಂಡ್ರಿ ಹೇಮಂತ್, ಧನ್ಯವಾದ. ನಮಸ್ಕಾರ. ಧನ್ಯವಾದ. ಇಂದಿನ ಕಿಸಾನವಾಣಿಯಲ್ಲಿ ಕೃಷಿಕರು ಜನಪರ ಹೋರಾಟಗಾರರು ಆದ ಸಿದ್ದಾಪುರ ತಾಲೂಕು ಹಳೆ ಬರಗಾಲದ ಹೇಮಂತ್ ಈಶ್ವರ್ ನಾಯ್ಕ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು HB ರಾಮಡಗಿ. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ, ಸಮಯ 7:20 ಕೇಳುಗರೆ, ಈಗ ಜನಪದ ಸಂಗೀತ. ಇಂದಿನ ಜನಪದ ಸಂಗೀತದಲ್ಲಿ ಮಂಗಲ, ಸಣುಕು, ಗೊಂಡ ಮತ್ತು ಸಂಗಡಿಗರಿಂದ ಗೊಂಡ ಸಂಪ್ರದಾಯದ ಹಾಡುಗಳನ್ನು ಕೇಳುವಿರಿ. Oh. ಅಮರ ಭರತನಿ ಎಂದೇ ಕೂತ ಗದ್ದುಗಿಯಾಗಿಗೋ ಅನಿಯ ಮ್ಯಾನೇ ರಾಮನತ ಕೂತಿ ಗಂಡೆ ಕೊಂಡೋಗಿ ನಿಮ್ಮ ಲೊಳಿ ಕೊಂಡೋಗಿ ನಿಮ್ಮ ಲೊಳಿಯ ನತ್ತೆ ದೇರ ಕೊಂಡಿಲಿ ಎಂಬ ಬಳ ಚಾಡೋದೆ ಒಬ್ಬ ಉತ್ತನ ಮಾತಿಂಗ ಮಾಡದೆ ಲಣ್ಣ ದೇವಿಂದರ ಕುಳೋ ಅಣ್ಣ ದೇವೀಂದ್ರ ಕುಳತನ ತಂಗಿ ಕೇಳು ಲಣ್ಣನೇ ಬಣ್ಣ ಕೊಡೋ ಅಣ್ಣನೇ ಬಣ್ಣ ಕೊಡ್ತನ ತಂಗಿ ಕೇಳು ಲೊತ್ಗಿ ಗುಗಸಲಿ ಕೊಡೋ ಚಾಡೋದೆ ಮುತ್ತನ ಬಾಸಿಂಗ ಮುಡದೆ ಲಿರಳೋ ಬಾಕೊಂದ ಬಲ ಬಾಕೊಂದ ಬಲಗೈಲೇಡ ಕಂಡೆ ಲಣ್ಣ ದೇವಿಂದರ ಕುಳೋ ಅಣ್ಣ ದೇವೀಂದ್ರ ಕುಳತನ ತಂಗಿ ಕೇಳು ಅಣ್ಣನೇ ಬಣ್ಣ ಕೊಡೋ ಬಣ್ಣ ಕೊಡ್ತನ ತಂಗಿ ಕೇಳು ಲೊತ್ಗಿ ಗುಗಸಲಿ ಕೊಡೋ ಪಟ್ಟಿಯ ಸೀರಿ ಲಿಪತ ಗಳಗಿಯ ಮಾಡೆ ಮುತ್ನ ಕೊಂಡ್ಲಾನೆ ಬಡೋ ಕೊಂಡ್ಲಾನೆ ನೆಡಬರಿಟ್ಟಿ ಗಂಡೆ ಕಿಟ್ಟಿ ಕೊಡರಾಯ ಮೊಡೋ ಕೊಡರಾಯ ಮಡದಿ ಮಾವನ ಮಗಳು ಲುಟ್ಟಿ ನಿನ್ನೊಡನೆ ಬರೋ ಒನ್ನ ಕೊಟ್ಟೆಲ್ ಒಂದ ಪಟ್ಟಿ ತಂದಿದ ಜಾಗೋಡು ತಾರೆ ಜಾಗ ಜಗವಲ ಜಗಪುತ್ರೈನ ಮಾಳುಗಿ ಎಲ್ಲ ಬೀಳೋ ಕಳ್ಳಂತ ಬದ್ರಿಯ ಭಗತಾಳೆ ಭದ್ರ ಭಾಗವಳೆ ಕಾಣ ಮಲ್ಲುಗಿ ಮುಡ್ದಾಳೆ ಮಲ್ಲುಗಿ ತಲಗೊಂಡಾಳೆ ಬಾಗಿ ಕೂತಾಳೆ ರಾಶಿ ತಾಳೆ ಹಸಿಯಲ್ಲಿ ತಮ್ಮ ಕೇಳು ಬತ್ತಾಳಿನ್ನೊಂದು ಗೊಳ ಬತ್ತಾಳಿನ್ನೊಂದು ಗೊಳಗಿಲ ತಮ್ಮ ಕೇಳು ತಾವ ಬಿಡ ನಿನ್ನ ಬಲ ಬಲದೇ ಕೂತೋಕೆ ಬಲದೇವಿ ಮಗಳೇನೆ ಬಂದ ಕೂತೆ ನನ್ನ ಎಡ ಪತಿಯ ಸಿರಿ ಗಾಳಿಗೆ ನೆರಿಬಿಟ್ಟೆ ಮ್ಯಾನೆ ರಾಣಿಯೋರೆ ಮುಸೋಗೆ ಮ್ಯಾನೆ ರಾಣಿಯೋರೆ ಮುಸುಗಟ ಸಿರಿದರ ಮಾರೆ ಲರಿಯಲ ದೇವೆ ದೇ ಬರೋ ತಾಳೆ ಲರಿಯಲ ದೇವೆ ದೇ ಬರತರ ಸಿರಿದರ ಮಾರೆ ತಾವ ಬಿಡ ನಿಮ್ಮ ಬಲ ಬಾಕುಂಟೆ ಎಡನಲ್ಲಿ ಬಾವುಂಟೆ ಬಾಸತಿಯೇ ನನ್ನ ಸದರ ನನ್ನನು ಎಲಕೆ ನಾರಿ ತಾಬರಾಳು ತಾನೋಡು ಬಣ್ಣ ರೋ ತಾನೋಡು ಬಣ್ಣ ರೋಕಿ ಕೊಡತೆ ನಂದೆ ನಂಬಿ ಸುಯ್ಯಲಕೆ ಕರ ತಂದೆ ಮಿಂಚುವಂತರೇ ಪಂಚಪತ್ತರದ ಬೆಳಿ ವಾಳೆ ಸೋ ಹತ್ತಿರದ ಬೆಳೆಯಾಳಿ ತಡಕಂಡೆ ಮಿಂಚಿ ತುಯ್ಯಲಕ್ಕೆ ಬರೋ ಲಿಂಗದ ಮ್ಯಾನೆ ಚೋಕಾಡು ಕಾಳಿಂಗ ಸಾಕೋ ನಿನ್ನಡಿಯ ಲೋಡೋ ಕಾಳಿಂಗ ಸೋಕೇದ್ರ ಬಾಲಿಯೋಗಿ ಒಳಗೆ ಲಾರೇಳು ಬೊಟ್ಟೇಲು ಲಾದಿ ಬಚ್ಚವರೆ ಮಗ ಲಾದಿ ಬಚ್ಚರೆ ಮಗನೇ ಗೌನ ತಾಯಿ ಹೊಸಲೋ ನೀಲ ಮಣಿ ಚೌನ ತಾಯಿ ಮಣಿಯ ಮೆರ ಮೋಡಿಯ ಮೋಡೋ ಮಣಿಯ ಮೆನ ಮಡಿಯ ಮಡದ ಸೌನ ತಾಯಿ ಒಲ್ಲೆ ತನ ಮಗನೆ ಕುಳೋ ತನ ಮಗನೆ ಏನಂದಿ ಕುಳಲಂದೆ ಹಾಲು ಸೀರಿದರೆ ಸತಿಯೇ ವಾಲ ಕುಂಟೆ ಎಡದೆ ಬಂದು ಒಳಗಾರೆ.